ಕೃಷಿ ಮೇಲೆ, ನಮ್ಮ ಮಣ್ಣಿನ ಗುಣಮಟ್ಟದ ಮೇಲೆ ಮತ್ತು ಬೆಳೆ ಉತ್ಪಾದನೆ ಮೇಲೆ ಯಾವ ರೀತಿ ಒಂದು ಸಕಾರಾತ್ಮಕ ಪರಿಣಾಮ ಉಂಟಾಗುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ತಾವು ಪರಿಚಯ ಮಾಡಿಕೊಡ್ಬೇಕು. ಖಂಡಿತ. ಮೊದಲಿಗೆ ಎರೆಗೊಬ್ಬರ ಅಂದರೆ ಏನು ಅಂತ ಸ್ವಲ್ಪ ಸರಳವಾಗಿ ಹೇಳ್ತೀರಾ? ಸರಳವಾಗಿ ಹೇಳಬೇಕು ಅಂತಂದರೆ ಎರೆಹುಳುಗಳ ಇಕ್ಕೆಯನ್ನು ನಾವು ಎರೆಗೊಬ್ಬರ ಅಂತೇಳಿ ಕರಿತೀವಿ. ಎಲ್ಲ ಏನಾಗುತ್ತೆ, ಈ ಎರೆಹುಳುಗಳ ಇಕ್ಕೆಯಲ್ಲಿ ಪೋಷಕಾಂಶಗಳು ಮತ್ತು ಈ ಸಸ್ಯ ಪ್ರಚೋದಕ ರಾಸಾಯನಿಕ ವಸ್ತುಗಳು ಯಥೇಚ್ಛ ಪ್ರಮಾಣದಲ್ಲಿ ಇರ್ತವೆ. ಆ ಕಾರಣಕ್ಕಾಗಿ ಹಿಕ್ಕೆಯನ್ನು ನಾವಿಲ್ಲಿ ಗೊಬ್ಬರ ಅಂತಲೂ, ಎರೆಹುಳುಗಳ ಹಿಕ್ಕೆಯನ್ನು ನಾವು ಎರೆಗೊಬ್ಬರ ಅಂತಲೂ ಕೂಡ ನಾವಿಲ್ಲಿ ಕರಿತೀವಿ. ಇನ್ನು ಮುಖ್ಯವಾಗಿ ಈ ಎರೆಗೊಬ್ಬರದ ಪ್ರಾಮುಖ್ಯತೆ ಏನು ಅಂತೀರಿ? ಅಂದರೆ ಇದರ ಪ್ರಾಮುಖ್ಯತೆ ಅಂತ ಬಂದಾಗ ಏನಾಗುತ್ತೆ, ನಮ್ಮ ಕೃಷಿ ಒಂದು ಪರಿಸರದಲ್ಲಿ ಸಾಕಷ್ಟು ತ್ಯಾಜ್ಯ ವಸ್ತುಗಳು ಸಿಗ್ತಾ ಇರ್ತವೆ. ಉದಾಹರಣೆಗೆ ಬೆಳೆಗಳು ಕಟಾವಾದ ನಂತರ, ಅದರ ಒಕ್ಕಣೆ ಮಾಡಿದ ನಂತರ ಸಾಕಷ್ಟು ತ್ಯಾಜ್ಯ ವಸ್ತುಗಳು ಸಿಗ್ತಾ ಇರುತ್ತೆ. ಆ ತ್ಯಾಜ್ಯ ವಸ್ತುಗಳು ಕೂಡ ನಾವು ಬೆಳೆಯುವಾಗ ಸಾಕಷ್ಟು ಪೋಷಕಾಂಶಗಳನ್ನ ಸಂಪನ್ಮೂಲಗಳನ್ನ ಬಳಸ್ಕೊಂಡೇ ನಾವು ಅದನ್ನ ಬೆಳೆದಿರ್ತೀವಿ, ಮಣ್ಣಿಂದ ಹೀರ್ಕೊಂಡಿರ್ತವೆ. ಸೊ ಹಾಗಾಗಿ ಅವನ್ನು ಕೂಡ ನಾವು ಮರುಬಳಕೆ ಮಾಡಬೇಕಾಗತ್ತೆ. ನಮಗೆ ಬೇಕಾದಂತಹ ಆರ್ಥಿಕವಾಗಿ ಏನು ಪ್ರಾಮುಖ್ಯವಾದಂತಹ ಕಾಳು ಕಡಿಗಳನ್ನು ನಾವು ತಗೊಳ್ಬೇಕಾಗತ್ತೆ. ಉಳಿದಂತಹ ತ್ಯಾಜ್ಯ ವಸ್ತುಗಳನ್ನ ನಾವು ಮರಳಿ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಸೊ ಮರುಬಳಕೆ ಮಾಡೋ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಮಗೆ ಈ ಎರೆ ಗೊಬ್ಬರ ಉತ್ಪಾದನೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಈಗ ನಾನು ಮೊದಲೇ ಹೇಳಿದಾಗೆ ಕಾಂಪೋಸ್ಟ್ ಗೊಬ್ಬರದ ಬಗ್ಗೆನೂ ಕೂಡ ನಾವು ಕೇಳ್ತಾ ಇರ್ತೀವಿ, ಅದು ಒಂದು ರೀತಿ ಸಾವಯವ ಗೊಬ್ಬರನೇ. ಆ ಒಂದು ಕಾಂಪೋಸ್ಟ್ ಗೊಬ್ಬರಕ್ಕೂ ಈ ಎರೆ ಗೊಬ್ಬರಕ್ಕೂ ಇರುವಂತಹ ವ್ಯತ್ಯಾಸ ಏನು ಅಂತೀರಿ? ಕಾಂಪೋಸ್ಟು ಮತ್ತು ಈ ವರ್ಮಿ ಕಾಂಪೋಸ್ಟ್ ಅಂದರೆ ಎರೆ ಗೊಬ್ಬರ ಏನಂತಿದ್ದೀವಿ, ಇವೆರಡೂ ಕೂಡ ಒಂದೇ ರೀತಿಯ ಗೊಬ್ಬರಗಳೇ ಸಾವಯವ ಗೊಬ್ಬರ ಬಹುತೇಕ. ಆದರೂ ಕೆಲವು ಸಣ್ಣ ಸಣ್ಣ ವ್ಯತ್ಯಾಸಗಳಿದ್ದಾವೆ. ಏನಂತಂದರೆ ಈ ಕಾಂಪೋಸ್ಟ್ ಮಾಡುವಾಗ ನಾವು ಈ ಸೂಕ್ಷ್ಮಾಣು ಜೀವಿಗಳು ಅಂದರೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿರಬಹುದು ಅಥವಾ ನಾವು ಪ್ರಯೋಗಾಲಯದಿಂದ ತೆಗೆದುಕೊಂಡು ಅಭಿವೃದ್ಧಿಪಡಿಸಿದಂತಹ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣವನ್ನು ಇರಬಹುದು. ಆ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣವನ್ನು ಅದರಲ್ಲೂ ಸಾವಯವ ವಸ್ತುಗಳನ್ನು ಸುಲಭವಾಗಿ ಕೊಳಿಸಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನು ಬಳಸ್ಕೊಂಡು ನಾವು ಈ ಸಾವಯವ ವಸ್ತುಗಳನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡೋದನ್ನ ಕಾಂಪೋಸ್ಟ್ ಅಂತ ಕರಿತೀವಿ. ಆದರೆ ಇಲ್ಲಿ ಅದೇ ಸಾವಯವ ವಸ್ತುಗಳನ್ನು ನಾವು ಎರೆ ಹುಳುಗಳನ್ನು ಬಳಸಿಕೊಂಡು ಗೊಬ್ಬರವಾಗಿ ನಾವು ಪರಿವರ್ತನೆ ಮಾಡ್ತಿದ್ದೀವಿ. ಸೊ ಅಲ್ಲಿ ನಾವು ಕಾಂಪೋಸ್ಟ್ ಮಾಡುವಾಗ ಸೂಕ್ಷ್ಮಾಣು ಜೀವಿಗಳನ್ನು ಬಳಸ್ತೀವಿ, ಇಲ್ಲಿ ನಾವು ಎರೆ ಹುಳುಗಳನ್ನು ಬಳಸ್ತೀವಿ. ಅದೇ ರೀತಿಯಲ್ಲಿ ನಾನು ಆಗಲೇ ಹೇಳ್ತಿದ್ದೆ, ಎರೆ ಗೊಬ್ಬರದಲ್ಲಿ ನಮಗೆ ಸಸ್ಯ ಪ್ರಚೋದಕ ವಸ್ತುಗಳು ಸಾಕಷ್ಟು ಇರುತ್ತೆ ಅಂತ. ಎರೆ ಗೊಬ್ಬರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ, ಕಾಂಪೋಸ್ಟಲ್ಲಿ ಪ್ರತ್ಯೇಕ ಇಲ್ಲದೇನೆ ಹೋಗಬಹುದು. ಅದೇ ರೀತಿ ಈ ಕಾಂಪೋಸ್ಟ್ ಮಾಡ್ತಕ್ಕಂಥ ತೊಟ್ಟಿಗಳು ಸ್ವಲ್ಪ ದೊಡ್ಡ ದೊಡ್ಡ ಗಾತ್ರದ ತೊಟ್ಟಿಗಳು, ಯಾಕಂದ್ರೆ ಅಲ್ಲಿ ಹೆಚ್ಚಿನ ಪ್ರಮಾಣದ ತ್ಯಾಜ್ಯ ವಸ್ತು ಬಹು ಸಾವಯವ ವಸ್ತುಗಳನ್ನು ನಾವು ಅಲ್ಲಿ ಬಳಸ್ತಾ ಹೋಗ್ತೀವಿ ನಾವು. ಸೊ ಹಾಗಾಗಿ ನಮಗೆ ಅಲ್ಲಿ 1 ಮೀಟರ್ ಎತ್ತರ ತನಕ ತೊಟ್ಟಿಗಳು, 2 ಮೀಟರ್ ಅಗಲ ಇರತಕ್ಕಂಥ ತೊಟ್ಟಿಗಳು, ಹಾಗೆ ಅಗತ್ಯಕ್ಕೆ ತಕ್ಕನಾಗಿ ಉದ್ದ ಮಾಡ್ಕೊಳ್ತಕ್ಕಂಥ ತೊಟ್ಟಿಗಳು, ಅಂದರೆ ಬಹಳ ಗಾತ್ರದಲ್ಲಿ ದೊಡ್ಡ ಪ್ರಮಾಣದ ತೊಟ್ಟಿಗಳು ಕಾಂಪೋಸ್ಟ್ ಮಾಡುವಾಗ. ನೀವು ಜಾಪನೀಸ್ ಮೆಥಡ್ ಅಥವಾ ನಡಪ್ ಮೆಥಡ್ ಕಾಂಪೋಸ್ಟ್ ತೊಟ್ಟಿಗಳನ್ನ ನೋಡಿರ್ಬೋದು ನೀವು. ಆದರೆ ನೀವು ಎರೆ ಗೊಬ್ಬರ ಉತ್ಪಾದನೆ ಮಾಡುವಾಗ ತೊಟ್ಟಿಗಳು ಎತ್ತರ ಕಡಿಮೆ ಇರುತ್ತೆ. ಯಾಕಂತಂದರೆ ಜಾಸ್ತಿ ಎತ್ತರ ಇತ್ತು ಅಂತಂದರೆ ಜಾಸ್ತಿ ಸಾವಯವ ವಸ್ತುಗಳು ಅಂದರೆ ಮೆಟೀರಿಯಲ್ ಇಡಿಸುತ್ತದು, ಜಾಸ್ತಿ ಮೆಟೀರಿಯಲ್ ತುಂಬದಂಗೂ ಅಲ್ಲಿ ಹೆಚ್ಚಿನ ಪ್ರಮಾಣದ ಶಾಖ ಬಿಡುಗಡೆ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ನಾವು ತೊಟ್ಟಿಯ ಗಾತ್ರವನ್ನು ಅಂದರೆ ಅದರ ಎತ್ತರವನ್ನು ಎಸ್ಪೆಷಲಿ ಅದರ ಎತ್ತರವನ್ನು ನಾವು ಸುಮಾರು 1-2 ಅಡಿಗೆ ಸೀಮಿತಗೊಳಿಸ್ತೀವಿ. ಉದಾಹರಣೆಗೆ ಅದನ್ನು ನೆಲದಲ್ಲೂ ಕೂಡ ಮಾಡಬಹುದು, ಗುಂಡಿ ತೆಗೆದು ಅಲ್ಲೂ ಕೂಡ ನಾವು ಆಳವನ್ನ 2 ಅಡಿಗಿಂತ ಹೆಚ್ಚು ಹೋಗೋದು ಬೇಡ, ಆಳ ಅಥವಾ ಎತ್ತರ ಅದರಲ್ಲಿ ನಾವು ತುಂಬತಕ್ಕಂಥ ಸಾವಯವ ವಸ್ತುವಿನ ಎತ್ತರ ಅದರಲ್ಲೂ ಮತ್ತೆ 1 ಅಡಿ ಅಂದ್ರೆ 2 ಅಡಿಗಿಂತ ಕಡಿಮೆ 1.5 ಅಡಿ ಅಷ್ಟು ಇಟ್ಕೊಂಡ್ರೆ ನಮಗೆ ಎರೆಹುಳುಗಳನ್ನ ನಾವು ಸರಿಯಾಗಿ ಜೋಪಾನ ಮಾಡಿಕೊಂಡು ಎರೆ ಗೊಬ್ಬರ ಉತ್ಪಾದನೆ ಮಾಡಬಹುದು. ಈ ರೀತಿಯಾಗಿ ಕೆಲವು ಅಷ್ಟು ವ್ಯತ್ಯಾಸಗಳನ್ನು ಮಾತ್ರ ನಾವಿಲ್ಲಿ ಗಮನಿಸಬಹುದು, ಅದರ್ವೈಸ್ ಎರಡೂ ಕೂಡ ಒಂದೇ ರೀತಿಯ ಪ್ರಕ್ರಿಯೆಗಳೇ. ಅಂದ್ರೆ ಶಾಖದ ಉತ್ಪಾದನೆ ಹೆಚ್ಚಾದಷ್ಟು ಅದು ಎರೆಹುಳುಗಳಿಗೆ ಮಾರಕವಾಗುತ್ತೆ. ಖಂಡಿತ. ಹಾಗಾಗಿ ಎತ್ತರವನ್ನ ಸೀಮಿತಗೊಳಿಸ್ತೀವಿ, ಸೀಮಿತಗೊಳಿಸ್ಬೇಕು, 2 ಅಡಿಗೆ ಸೀಮಿತಗೊಳಿಸ್ತೀವಿ. ಅದರಲ್ಲಿ ತುಂಬಾ ಕಸ ತ್ಯಾಜ್ಯ ವಸ್ತುಗಳ ಪ್ರಮಾಣ ಸುಮಾರು 1.5 ಅಡಿಯಷ್ಟು ಇಟ್ಟರು ಸಾಕು. ಮತ್ತೆ ಅರೆ ಕಳಿಸಿ ನಾವು ಹಾಕ್ತೀವಿ ಅಲ್ಲಿ ಸಾಧಾರಣವಾಗಿ. ಎರೆಗೊಬ್ಬರ ಉತ್ಪಾದನೆ ಮಾಡುವಾಗ ಎರೆಗೊಬ್ಬರಗಳಿಗೆ ಬೇಕಾಗಿರುವಂತ ಅಂದ್ರೆ ಅದನ್ನ ಜೀರ್ಣಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥದ್ದು ಭಾಗಶಃ ಕಳಿದಂತಹ ವಸ್ತುಗಳು ಬೇಕು. ಅರೆ ಕಳಿತ ಪದಾರ್ಥಗಳು, ಭಾಗಶಃ ಕಳಿತಂತ ಪದಾರ್ಥಗಳನ್ನ ನಾವು ಕಚ್ಚಾ ವಸ್ತುವಾಗಿ ಬಳಸಬೇಕಾಗುತ್ತೆ. ಶಾಖ ಉತ್ಪಾದನಾ ಶಕ್ತಿ ಸ್ವಲ್ಪ ಕಡಿಮೆ ಆಗಿರುತ್ತೆ, ಅದರದ್ದು ಅಷ್ಟೊತ್ತಿಗೆ ಕಡಿಮೆ ಆಗಿರುತ್ತೆ. ಭಾಗಶಃ ಕೊಳತಾಗ ಅದರ ಶಾಖ ಬಿಡುಗಡೆ ಮಾಡ್ತಕ್ಕಂಥ ಸಾಮರ್ಥ್ಯ ಶಕ್ತಿನೂ ಕೂಡ ಕಡಿಮೆ ಆಗಿರುತ್ತೆ. ಅದು ಇನ್ನೊಂದು ಬಹಳ ಪ್ರಮುಖವಾದ ವ್ಯತ್ಯಾಸ ಕಾಂಪೋಸ್ಟ್ಗೆ ಮತ್ತೆ ಎರೆಗೊಬ್ಬರಕ್ಕೆ. ಇನ್ನು ಮುಖ್ಯವಾಗಿ ಈ ಎರೆಗೊಬ್ಬರದ ಉತ್ಪಾದನೆಯಲ್ಲಿ ನಾವು ಏನೇನು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಬೇಕಾಗತ್ತೆ ಅಂತೀರಿ? ಇಲ್ಲಿ ಸಾಕಷ್ಟು ಮುಂಜಾಗ್ರತೆಗಳು ಬೇಕಾಗುತ್ತೆ. ಆ ಕಾರಣಕ್ಕಾಗಿಯೇ ಸಾಕಷ್ಟು ರೈತರು ಇದರಲ್ಲಿ ಪರಿಪೂರ್ಣರಾಗಿ ಯಶಸ್ಸನ್ನ ಸಾಧಿಸಲಿಕ್ಕೆ ಬಹಳ ಸಂದರ್ಭದಲ್ಲಿ ಆಗೋದಿಲ್ಲ. ಈ ಮುಂಜಾಗ್ರತಾ ಕ್ರಮಗಳನ್ನ ಕೆಲವು ಕೈಗೊಳ್ಳಬೇಕಾಗತ್ತೆ. ಈಗಾಗಲೇ ಚರ್ಚೆ ಮಾಡಿದ ಹಾಗೆ ಭಾಗಶಃ ಕೊಳತಂತ ವಸ್ತುಗಳನ್ನ ನಾವಿಲ್ಲಿ ಬಳಸಬೇಕು. ಅಂದ್ರೆ ಫ್ರೆಶ್ ವೇಸ್ಟ್ಗಳನ್ನ ಸಾವಯವ ವಸ್ತುಗಳನ್ನ ತಿಂದು ಜೀರ್ಣಿಸ್ಕೊಳ್ತಕ್ಕಂಥ ಶಕ್ತಿ ಎರೆಹುಳುಗಳಿಗೆ ಇರೋದಿಲ್ಲ, ಭಾಗಶಃ ಕೊಳತಂತಹ ವಸ್ತುಗಳು ಬೇಕಾಗುತ್ತೆ. ಆದಷ್ಟು ಈ ಸಾವಯವ ವಸ್ತುಗಳು ಕಲ್ಲು ಗಾಜು ಮತ್ತೆ ಪ್ಲಾಸ್ಟಿಕ್ ಮುಕ್ತವಾಗಿರಬೇಕು. ಇದು ಬಹಳ ಇನ್ನೊಂದು ಮುನ್ನೆಚ್ಚರಿಕೆ. ನೇರವಾಗಿ ಬಿಸಿಲು ಮತ್ತೆ ಮಳೆ ಈ ಎರೆ ಉತ್ಪಾದನಾ ತೊಟ್ಟಿಗೆ ಬೀಳಬಾರದು. ನೇರವಾಗಿ ಬಿಸಿಲು ಅಥವಾ ಮಳೆ ಬಿತ್ತು ಅಂತಂದ್ರೆ ಅದು ಎರೆ ಹುಳುಗಳ ಒಂದು ಕಾರ್ಯಚಟುವಟಿಕೆಗೆ ಸಾಕಷ್ಟು ದುಷ್ಪರಿಣಾಮವನ್ನು. ಒಂದು ಬಿಸಿಲು ಬಿದ್ರೆ ತೇವಾಂಶ ಕಡಿಮೆ ಆಗುತ್ತೆ. ಹೌದು, ಮಳೆ ಏನಾದರೂ ಬಿತ್ತು ಅಂತ ಅಂದ್ರೆ ಪೋಷಕಾಂಶಗಳೆಲ್ಲ ಕೊಚ್ಕೊಂಡು ಹೋಗುತ್ತೆ ಮತ್ತೆ ಇನ್ನೊಂದು ಒಂಥರ ಉಸಿರುಗಟ್ಟಿದಂತ ವಾತಾವರಣ ನಿರ್ಮಾಣ ಆಗುತ್ತೆ, ಅವಳಿಗೆ ಉಸಿರಾಡಕ್ಕಾಗಲ್ಲ, ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ಕೂಡ ನಾವು ಬಿಸಿಲು ಮತ್ತು ಮಳೆ ನೀರು ನೇರವಾಗಿ ಬೀಳದಂತೆ ರಕ್ಷಿಸಬೇಕು, ರಕ್ಷಣೆ ಮಾಡಬೇಕಾಗುತ್ತೆ. ಇನ್ನು ಸಿಮೆಂಟ್ ಇಟ್ಟಿಗೆ ಸಿಮೆಂಟ್ ಇಂಥವನ್ನ ಬಳಸಿ ನಾವು ತೊಟ್ಟಿಗಳನ್ನ ಮಾಡಿದ್ದಾದ್ರೆ ಅದಕ್ಕೆ ಸಣ್ಣ ಪ್ರಮಾಣದಲ್ಲಿ ಇಳಿಜಾರನ್ನ ಕೊಡಬೇಕಾಗತ್ತೆ. ತಳದಲ್ಲಿ ಹೆಚ್ಚುವರಿಯಾಗಿ ನೀರೇನಾದ್ರೂ ಬಿತ್ತು ಅಂತಂದ್ರೆ ಅದು ಒಂದು ಭಾಗಕ್ಕೆ ಹರ್ಕೊಂಡು ಹೋಗಿ ಅದರ ತಳದಲ್ಲಿ ಹೋಗಿ ಅಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ಇನ್ನೊಂದು ಸಣ್ಣ ಕೊಳವೆಯನ್ನು ನಾವು ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಅದು ಕೂಡ ಇನ್ನೊಂದು ಬಹಳ ಪ್ರಮುಖವಾದ ಮುಂಜಾಗ್ರತೆ. ಈ ಮಳೆ ಮತ್ತೆ ನೀರು ಬೀಳಬಾರದು ಅಂತ ಹೇಳಿದ್ನಲ್ಲ, ಅಲ್ಲಿ ನಾವು ಸಾಧ್ಯವಾದಷ್ಟು ಒಂದು ತಗಡನ್ನ ಬಳಸಿ ಒಂದು ಮೇಲ್ಛಾವಣಿಯನ್ನ ಮಾಡೋದಾದ್ರೆ ಅಥವಾ ತೆಂಗಿನ ಗರಿಗಳನ್ನ ಬಳಸ್ಕೊಂಡು ಒಂದು ಚಪರವನ್ನ ಹಾಕೋದಾದ್ರೆ ಅಥವಾ ಏನು ಈ ಮಣ್ಣಿನಲ್ಲೇನೆ ನಾವು ಗುಂಡಿಯನ್ನು ತಕೊಂಡು ಅದರಲ್ಲಿ ಎರೆಗೊಬ್ಬರವನ್ನ ಉತ್ಪಾದನೆ ಮಾಡಬಹುದು ಅಂತ ಹೇಳಿದೆ. ಸೊ ಅಂತ ಸಂದರ್ಭದಲ್ಲಿ ಮರದ ನೆರಳಿನಲ್ಲಿ ನಾವು ಮಾಡೋದಾದ್ರೆ ಅದು ಕೂಡ ಇನ್ನೊಂದು ಮುಂಜಾಗ್ರತೆ. ಆಮೇಲೆ ಇನ್ನೊಂದು ಬಹಳ ಪ್ರಮುಖವಾದ ಮುಂಜಾಗ್ರತೆ ಅಂತಂದ್ರೆ ಎರೆಗೊಬ್ಬರ ಉತ್ಪಾದನೆ ಮಾಡ್ತಕ್ಕಂತ ತೊಟ್ಟಿಗಳು ಆದಷ್ಟು ಕೊಟ್ಟಿಗೆಯಲ್ಲಿ ಹತ್ತಿರದಲ್ಲಿರಬೇಕು, ಸ್ವಲ್ಪ ಎತ್ತರವಾದ ಜಾಗದಲ್ಲಿ ಇರಬೇಕಾಗುತ್ತೆ. ಅಂದ್ರೆ ನೀರು ನಿಲ್ಲುವಂತ ಸ್ಥಳಗಳಾಗಿರಬಹುದು ಆ ನಂತರ ಈ ಪೂರ್ವ ಮತ್ತೆ ಪಶ್ಚಿಮ ದಿಕ್ಕಿಗೆ ಎರೆಹುಳು ತೊಟ್ಟಿಗಳಿರುವಂತೆ ನೋಡ್ಕೊಳ್ಬೇಕು. ಅವಾಗ ಏನಾಗುತ್ತೆ, ಬೆಳಗಿನಿಂದ ಸಂಜೆವರೆಗೂ ಕೂಡ ನೇರವಾಗಿ ಸೂರ್ಯನ ಕಿರಣಗಳು ಬೀಳಲಿಕ್ಕೆ ಆಗೋದಿಲ್ಲ. ಮೇಲ್ಛಾವಣಿ ಇತ್ತು ಅಂತ ಇನ್ನೊಂದು ಪಕ್ಷದಲ್ಲಾದ್ರೂ ನೇರವಾಗಿ ಬಿಸಿಲು ಬೀಳೋದಿಲ್ಲ ತೊಟ್ಟಿಗೆ. ಸೊ ಅದು ಕೂಡ ಇನ್ನೊಂದು ಪ್ರಮುಖವಾದ ಅಂಶ. ನಾನು ಆಗ್ಲೇ ಹೇಳಿದೆ, ಎರೆಹುಳುಗಳ ತೊಟ್ಟಿ ನಿರ್ಮಾಣ ಮಾಡಬೇಕಾದ್ರೆ 2 ಅಡಿಗಿಂತ ಎತ್ತರ ಇರಬಾರದು. ಕಾರಣ ನಾನು ನಿಮಗೆ ಆಗ್ಲೇ ಹೇಳಿದ್ದೀನಿ, ಹೆಚ್ಚಿನ ಶಾಖ ಬಿಡುಗಡೆ ಆಗುತ್ತೆ, ಅದು ಎರೆಹುಳುಗಳ ಮೇಲೆ ಕೂಡ ಒಂದು ರೀತಿಯ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಇನ್ನು ನಾವು ನೀರನ್ನ ಕೊಡಬೇಕಾದಾಗ ನಾವು ಆದಷ್ಟು 40-50% ಅಷ್ಟು ಶೇಕಡಾವಾರು ನೀರು ಇರೋ ಹಾಗೆ ನೋಡ್ಕೊಳ್ಬೇಕು. ಅದು ಒಂದು ತೇವಾಂಶ ಇರಬೇಕು, ಅದು ಹದ ಗೊತ್ತಾಗುತ್ತೆ ಕೆಲಸ ಮಾಡುತ್ತೆ ಅನುಭವದ ಮೇಲೆ, ಇಷ್ಟು ಕೊಟ್ಟರೆ ಸಾಕಾಗುತ್ತೆ ಅನ್ನೋದು ಒಂದು ಬರುತ್ತೆ. ಅದು ಹೇಳಬೇಕು ಅಂತ ಸುಮಾರು 40-50% ತೇವಾಂಶ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು. ಈ ರೀತಿಯ ಕೆಲವು ಮುನ್ನೆಚ್ಚರಿಕೆಗಳನ್ನ ನಾವು ಎರೆಗೊಬ್ಬರ ಉತ್ಪಾದನೆ ಮಾಡುವಾಗ ತೆಗೆದುಕೊಳ್ಬೇಕು. ಇಲ್ಲದೆ ಹೋದ್ರೆ ಅದು ಬಹಳ ದಿನ ಘಟಕ ನಡೆಯೋದಿಲ್ಲ. ಇನ್ನು ಮುಖ್ಯವಾಗಿ ಈ ಎರೆಹುಳುಗಳು ಬಹಳ ಮುಖ್ಯ ಈ ಎರೆಗೊಬ್ಬರ ತಯಾರಿಕೆಯಲ್ಲಿ. ಹೌದು, ಅವುಗಳ ಜೀವನ ಚಕ್ರದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಖಂಡಿತ ಖಂಡಿತ. ಇಲ್ಲಿ ಎರೆಹುಳುಗಳು ಈ ಅಕಶೇರುಕ ಗುಂಪಿಗೆ ಸೇರಿದಂತ ಒಂದು ಜೀವಿ ಇದು. ಅಂತಂದ್ರೆ ಅದಕ್ಕೆ ಬೆನ್ನು ಮೂಳೆ ಇರಲಾರದಂತದ್ದು, ಬೇರೆ ಇನ್ಯಾವ ಮೂಳೆನೂ ಕೂಡ ಅದಕ್ಕೆ ಇರಲಾರದಂತ ಒಂದು ಜೀವಿ. ಸುಮಾರು ವಿಶ್ವದಾದ್ಯಂತ ಸುಮಾರು 450,000 ಪ್ರಭೇದಗಳನ್ನು ಗುರುತಿಸಿದ್ದಾರೆ. ಮೂಲತಃ ಗೊತ್ತಿರುವಂತದ್ದೇನಂತಂದ್ರೆ ಎರೆಹುಳುಗಳು ನಿಶಾಚರಿ, ರಾತ್ರಿ ಹೊತ್ತಿನಲ್ಲಿ ಚಟುವಟಿಕೆ ಅಥವಾ ಅದು ಬೆಳಕಿನಿಂದ ದೂರ ಇರತಕ್ಕಂತ ಒಂದು ಜೀವಿ ಅದು. ಸಾಮಾನ್ಯವಾಗಿ ಎರೆಹುಳುಗಳು ಈ ಸಸ್ಯಗಳ ಒಂದು ಅವಶೇಷಗಳು, ಪ್ರಾಣಿ ಅವಶೇಷಗಳನ್ನು ಕೂಡ ತಿಂದು ಬದುಕ್ತವೆ. ಇನ್ನೊಂದು ಬಹಳ ಮುಖ್ಯವಾದಂತಂದ್ರೆ ಈ ಎರೆಹುಳುಗಳು ದ್ವಿಲಿಂಗಿಗಳು. ಅಂತಂದ್ರೆ ಅದರ ಸಂತಾನೋತ್ಪತ್ತಿಗೆ ಬೇಕಾದಂತಹ ಎರಡೂ ಲಿಂಗಗಳು ಒಂದೇ ಹುಳುವಿನಲ್ಲಿ ಇರ್ತಕ್ಕಂತ ಒಂದು ದೇಹದ ಒಂದು ರಚನೆ ಇದರಲ್ಲಿ ಕಂಡು ಬರುತ್ತೆ. ದ್ವಿಲಿಂಗಿಗಳು ಸುಮಾರು 1 ಎರೆಹುಳು ಸುಮಾರು 3-7 ವರ್ಷದ ತನಕ ಅದು ಬದುಕಬಲ್ಲದು. ಚರ್ಮದ ಮೂಲಕವೇ ಇದು ತನ್ನ ಉಸಿರಾಟವನ್ನು ಮಾಡ್ತಕ್ಕಂಥ ಇನ್ನೊಂದು ಜೀವಿ. ಸೂಕ್ಷ್ಮ ಒಂದು ಸಂವೇದನೆ ಮಾಡ್ತಕ್ಕಂಥ ಒಂದು ಗುಣವನ್ನು ಹೊಂದಿರುತ್ತೆ. ಮತ್ತೆ ಇದು ಈ ಸಾವಯವ ವಸ್ತುಗಳನ್ನೇ ಹೆಚ್ಚಾಗಿ ತಿಂದು ಬದುಕೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಇದರಲ್ಲಿ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಹೊಂದಿರುತ್ತೆ. ಸಾಮಾನ್ಯವಾಗಿ ಒಂದು ಪ್ರೌಢ ಹುಳು 2-3 ಮೊಟ್ಟೆಗಳನ್ನು ಇಡುತ್ತೆ. ಪ್ರತಿ ಮೊಟ್ಟೆಯಲ್ಲೂ ಸುಮಾರು 2-3 ಹುಳುಗಳು ನಮಗೆ ಬಂತು ಅಂದ್ರೆ ಒಂದೊಂದು ಬಾರಿ ನಮಗೆ ಸುಮಾರು 6, 8, 10 ಈ ತರ ನಮಗೆ ಹುಳುಗಳು ನಮಗೆ ಸಿಗ್ತಾ ಹೋಗ್ತವೆ. ಅಂದ್ರೆ ಸದೃಢವಾದಂತ ಒಂದು ಜೀರ್ಣಾಂಗ ವ್ಯವಸ್ಥೆಯನ್ನು ಹೊಂದಿರೋದ್ರಿಂದ ತ್ಯಾಜ್ಯಗಳು ವಸ್ತುಗಳನ್ನೆಲ್ಲ ಇದು ಜೀರ್ಣ ಮಾಡಿಕೊಂಡು ಎರೆಗೊಬ್ಬರವನ್ನು ನಮಗೆ ಕೊಡುತ್ತೆ. ಖಂಡಿತವಾಗಿ ಅದರಿಂದಲೇ ಇದನ್ನ ಭೂಮಿಯ ಕರುಳು ಅಂತ ಕೂಡ ಕರೀತಾರೆ. ರೈತನ ಮಿತ್ರ ಅಂತಾನೂ ರೈತನ ಮಿತ್ರ ಅಂತಾರೆ. ಪ್ರಕೃತಿಯ ನೇಗಿಲು ಅಂತ ಅಂತಾನು ಕೂಡ ಕರೀತಾರೆ. ಇನ್ನ ಈ ಎರೆಹುಳುಗಳ ಪ್ರಭೇದಗಳ ಬಗ್ಗೆ ಸ್ವಲ್ಪ ತಿಳಿಸ್ತೀರ? ಖಂಡಿತವಾಗಿ. ಇಲ್ಲಿ ಏನಾಗುತ್ತೆ, ನಾನು ಆಗ್ಲೇ ಹೇಳಿದಾಗೆ ಸುಮಾರು 450,000 ಪ್ರಭೇದಗಳನ್ನು ಗುರುತಿಸಿದ್ದಾರೆ. ಈ ಎಲ್ಲವೂ ಕೂಡ ನಮಗೆ ಕಾರ್ಯಕ್ಷಮತೆಯನ್ನು ನೋಡಿದಾಗ ಅಷ್ಟು ನಮಗೆ ಸೂಕ್ತ ಅನಿಸೋದಿಲ್ಲ. ಸೊ ಹಂಗಾಗಿ 3 ಪ್ರಮುಖವಾದ ಪ್ರಭೇದಗಳನ್ನು ನಾವು ಇವತ್ತು ಬಳಸ್ತಾ ಇದ್ದೀವಿ. ಅದರಲ್ಲಿ ಒಂದು ಆಫ್ರಿಕಾ ಪ್ರಭೇದ, ಅಂದ್ರೆ ಆ ದೇಶಗಳಲ್ಲಿ ಕಂಡು ಬಂದಂತಹ ಒಂದು ಪ್ರಭೇದ ಯುಡ್ರಿಲಸ್ ಯುಜಿನಿ ಅಂತ. ಇನ್ನೊಂದು ಚೈನಾ ಪ್ರಾಂತ್ಯದಲ್ಲಿ ಕಂಡು ಬಂದ ಇನ್ನೊಂದು ಪ್ರಭೇದ ಅಂತಂದ್ರೆ ಅದು ಐಸಿನಿಯಾ ಫೆಟಿಡಾ ಅಂತೇಳಿ ಇನ್ನೊಂದು ಅದರ ಪ್ರಭೇದ. ಇನ್ನೊಂದು ಪೆರಿಯೋನಿಕ್ಸ್ ಎಕ್ಸ್ಕವೇಟಸ್ ಅಂತೇಳಿ ಇದು ಇನ್ನೊಂದು ಪ್ರಭೇದ. ಸಾಮಾನ್ಯವಾಗಿ ಈ 3 ಪ್ರಭೇದಗಳನ್ನ ನಾವು ಒಂದು ಮಿಶ್ರಣವಾಗಿ ಅಂತಂದ್ರೆ ಎಲ್ಲವನ್ನೂ ಕೂಡ ಸಮ ಒಂದು ಪ್ರಮಾಣದಲ್ಲಿ ಈ ಪ್ರಭೇದಗಳನ್ನ ಬಳಸ್ತಾ ಇದೀವಿ. ಅಂದ್ರೆ ಒಂದೇ ತೊಟ್ಟಿಯಲ್ಲೇ ಎಲ್ಲ ಹುಳುಗಳ ಪ್ರಭೇದಗಳು, ಮೂರು ಪ್ರಭೇದಗಳು ಸಾಮಾನ್ಯವಾಗಿ ಸಿಗ್ತವೆ. ನೀವೆಲ್ಲೇ ಹೋದ್ರು ಈ ಮೂರು ಹುಳುಗಳು ಸಿಗ್ತವೆ ಒಂದೇ ತೊಟ್ಟಿನಲ್ಲೂ ಕೂಡ ಕಾಣಬಹುದು. ಒಂದೇ ತೊಟ್ಟಿನಲ್ಲೂ ಕಾಣಬಹುದು. ಅಂದ್ರೆ ಒಂದಕ್ಕೊಂದು ಪೈಪೋಟಿ ಏನು ಇರೋದಿಲ್ಲ, ಪೈಪೋಟಿ ಏನು ಇರೋದಿಲ್ಲ. ಈ ಮೂರು ಏನು ಪ್ರಭೇದದ ಎರೆಹುಳುಗಳನ್ನು ಒಟ್ಟಿಗೆ ಬಳಸೋದ್ರಿಂದ ಹೆಚ್ಚಿನ ಅನುಕೂಲತೆ ಇದೆ. ಓಹೋ, ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತಾರೆ. ಹೆಂಗೆ ಅಂತಂದ್ರೆ ಕೆಲವು ತುಂಬಾ ಆಳದಲ್ಲೇನೆ ಕೆಲಸ ಮಾಡ್ತಕ್ಕಂಥದ್ದು, ಅಲ್ಲಿ ಏನು ಸಾವಯವ ವಸ್ತುಗಳನ್ನ ಜೀರ್ಣಿಸ್ಕೊಳ್ತಕ್ಕಂಥದ್ದು, ಇನ್ನು ಕೆಲವು ಮಧ್ಯಮ ಸ್ತರದಲ್ಲಿರ್ತಕ್ಕಂಥದ್ದು, ಇನ್ನು ಕೆಲವು ಮೇಲೆ ಮತ್ತು ಕೆಳಗೆ ಓಡಾಡಿಕೊಂಡು ಇರ್ತಕ್ಕಂಥದ್ದು. ಹಂಗಾಗಿ ಈ ಮೂರು ನಾವು ಬಳಕೆ ಮಾಡಿದಾಗ, ಸರಿಯಾದ ಒಂದು ಸಂಯೋಜನೆಯಲ್ಲಿ ಬಳಕೆ ಮಾಡಿದಾಗ ಏನು ತೊಂದರೆ ಅನುಕೂಲವೇ ಇದೆ. ಅನುಕೂಲವೇ ಇದೆ. ಹೌದು. ಇನ್ನ ಈ ಎರೆಗೊಬ್ಬರ ಉತ್ಪಾದನೆಯನ್ನು ಮಾಡುವಂತಹ ಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇಲ್ಲಿ ಏನಾಗ್ತದೆ ನಮಗೆ, ಸಾವಯವ ವಸ್ತುಗಳನ್ನ ಅದು ಭಾಗಶಃ ಕೊಳೆತಂತಹ ಸಾವಯವ ವಸ್ತುಗಳನ್ನ ತಿಂದು ಜೀರ್ಣಿಸಿಕೊಂಡು ಹಾಕ್ತಕ್ಕಂಥ ಇಕ್ಕೆ ನಮಗೆ ಎರೆಗೊಬ್ಬರ ಅಂತ ನಾನು ಆಗ್ಲೇ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ. ಇಲ್ಲಿ ಏನಾಗ್ತದೆ, ಭಾಗಶಃ ಕೊಳೆತಂತಹ ಸಾವಯವ ವಸ್ತುಗಳನ್ನಾದ್ರೂ ನಾವು ಬಳಸಬೇಕು ಪ್ರಾರಂಭದಲ್ಲಿ. ಇಲ್ಲ ಅಂತಂದ್ರೆ ಬಳಸಿದ ಸಾವಯವ ವಸ್ತುಗಳು ಭಾಗಶಃ ಕೊಳೆಯುವಾಗಾದ್ರೂ ನಾವು ಕಾಯ್ಬೇಕು, ಅದಕ್ಕೊಂದು ತಿಂಗಳಾದ್ರೂ ಸಮಯ ಬೇಕಾಗುತ್ತೆ. ಸೊ ಆನಂತರ ನಾವು ಸುಮಾರು ಒಂದು ಟನ್ ಅಷ್ಟು ಸಾವಯವ ವಸ್ತು ತ್ಯಾಜ್ಯ ವಸ್ತು ಇದೆ ಅಂತಂದ್ರೆ ಸುಮಾರು ಒಂದರಿಂದ ಒಂದೂವರೆ ಕೆಜಿ ಅಷ್ಟು ನಾವು ಹುಳುಗಳನ್ನ ಬಿಡಬೇಕಾಗತ್ತೆ. ಒಂದು ವೇಳೆ ಹೆಚ್ಚಿನ ಹುಳುಗಳು ಬಿಟ್ಟರು ಕೂಡ ಅದರಿಂದ ಏನು ಅಂತ ನಷ್ಟ ಇಲ್ಲ ನಮಗೆ. ಸುಮಾರು 600 ರೂಪಾಯಿ 650 ರೂಪಾಯಿ ಎಲ್ಲ ನಮಗೆ ಆಸುಪಾಸಲ್ಲಿ ನಮಗೆ ಒಂದು ಕೆಜಿ ಸಿಗುತ್ತೆ. ಹೆಚ್ಚು ಅಂತಂದ್ರೆ 1,000 ತನಕ ಕೂಡ ನಾವು ವೆಚ್ಚ ಮಾಡಬಹುದು ಅಷ್ಟೇನೆ ಹೊರತು ಹೆಚ್ಚಿಗೆ ಏನು ಖರ್ಚು ಬರೋದಿಲ್ಲ. ಅನಂತರ ಇಲ್ಲಿ ಈ ಹುಳುಗಳು, ಈ ಮೂರು ಪ್ರಭೇದದ ಹುಳುಗಳನ್ನ ನಾವು ಬಳಸಿದಾಗ ಅದು ತಿಂದಂತಹ ಆಹಾರವನ್ನ ಅಂದ್ರೆ ತ್ಯಾಜ್ಯ ವಸ್ತುವನ್ನ ಜೀರ್ಣ ಮಾಡಿಕೊಂಡು ಇಕ್ಕೆಯನ್ನ ಅದು ಮೇಲ್ಭಾಗಕ್ಕೆ ಬಂದು ಇಕ್ಕೆಯನ್ನು ಹಾಕುತ್ತೆ. ಅದು ಕೂಡ ತನ್ನ ವಾತಾವರಣದಲ್ಲಿ ಒಂದು ರೀತಿಯ ನೈರ್ಮಲ್ಯವನ್ನು ಕಾಪಾಡ್ತಕ್ಕಂತ ಒಂದು ವಿಧಾನ. ಇಕ್ಕೆಯನ್ನ ತಗೊಂಡ್ಬಂದು ಅದು ಮೇಲ್ಗಡೆನೆ ಹಾಕೋದು. ತ್ಯಾಜ್ಯಗಳು ಕೆಳಗಡೆ ಇರ್ತವೆ, ತ್ಯಾಜ್ಯಗಳು ಕೆಳಗಡೆನೆ ಇರುತ್ತೆ. ಈ ಹುಳುಗಳು ಹಗಲೊತ್ತು ರಾತ್ರಿ ಹೊತ್ತು ಈ ನಿಶಾಚರಿ ಅಂತ ಹೇಳಿದ್ನಲ್ಲ ಓಡಾಡ್ತಾ ಇರ್ತವೆ. ಆನಂತರ ಏನಾಗುತ್ತೆ, ನಾವು ಗಮನಿಸ್ತಾ ಇರಬೇಕು ಆ ತೊಟ್ಟಿಗಳನ್ನ. ಗಮನಿಸಿದಾಗ ನಮಗೆ ಹಿಕ್ಕೆಗಳಲ್ಲಲ್ಲಲ್ಲಿ ನಮಗೆ ಕಾಣ್ತಾ ಇರುತ್ತೆ. ನಾವು ಅದನ್ನ ಸುಮಾರು 1 ಇಂಚು ಅಥವಾ 1.5 ಇಂಚ್ 2 ಇಂಚು ದಪ್ಪ ಆಗೋ ತನಕ ನಾವು ಅಲ್ಲಿ ತನಕ ನಾವು ಅದನ್ನ ಕಾಯಬಹುದು. ಅಂದ್ರೆ ಇಷ್ಟು ಅದು ಮೇಲ್ಪದರದಲ್ಲಿ ಶೇಖರಣೆ ಆಗೋದಕ್ಕೆ ಎರೆಹುಳುಗಳ ಹಿಕ್ಕಿಗಳು ಎಷ್ಟು ದಿನ ಬೇಕಾಗುತ್ತೆ? ಆರಂಭದಲ್ಲೇ ಸ್ಟಾರ್ಟ್ ಆಗುತ್ತೆ, ಕೆಲವಾರು ದಿನಗಳಲ್ಲೇ ಸ್ಟಾರ್ಟ್ ಆಗುತ್ತೆ. ಆದ್ರೆ ನಾವು ಕೊಟ್ಟಂತಹ ಸಂಪೂರ್ಣ ಸಾವಯವ ವಸ್ತುಗಳು ಆ ತೊಟ್ಟಿಯಲ್ಲಿ ನಾವೇನು ಕೊಟ್ಟಿರ್ತೀವಿ ಅದಷ್ಟು ನಮಗೆ ಎರೆಗೊಬ್ಬರ ಆಗಿ ಪರಿವರ್ತನೆ ಆಗುವಷ್ಟು ಸುಮಾರು 3-4 ತಿಂಗಳ ತನಕ ಸಮಯ ಬೇಕಾಗುತ್ತೆ. ಆದ್ರೆ ನಾವೇನ್ ಮಾಡಬೇಕು, ಆ ಎರೆಹುಳುಗಳು ಹಾಕಿದಂತ ಹಿಕ್ಕೆಯನ್ನ ಗಮನಿಸ್ತಾ ಇರಬೇಕು. ಅದು ಸುಮಾರು 1 ಇಂಚಿನಷ್ಟು ಒಂದು ಪದರ ನಿರ್ಮಾಣ ಮೇಲ್ಭಾಗದಲ್ಲಿ ಆದಾಗ ಅದಷ್ಟನ್ನ ನಾವು ಬೇರ್ಪಡಿಸ್ಕೊಳ್ಬೇಕು. ಆನಂತರ ಅದನ್ನ ನಾವು ಅದರಲ್ಲಿರ್ತಕ್ಕಂತ ಮೊಟ್ಟೆಗಳು ಅದರಲ್ಲಿರ್ತಕ್ಕಂತ ಹುಳುಗಳು ಇವನ್ನೆಲ್ಲವನ್ನು ಕೂಡ ನಾವು ಬೇರ್ಪಡಿಸ್ಕೊಳ್ಬೇಕು. ಇದನ್ನ ನಾವು ಗಮನಿಸ್ತಾ ಇರಬೇಕು. ಗಮನಿಸ್ಬೇಕು ಸುಮಾರು 1 ವಾರ ಅಥವಾ 2 ವಾರದ ಅಂತರದಲ್ಲಿ ನಾವು ಅದನ್ನ ನಾವು ಬೇರ್ಪಡಿಸ್ಕೊಳ್ತಾ ಹೋಗ್ಬೇಕು. ಇದು ದೈನಂದಿನ ಒಂದು ಗಮನಿಸ್ತಾ ಇರೋದು ಒಂದು ಕ್ರಮ ಆಗ್ಬೇಕು ನಮಗೆ. ಅಂದ್ರೆ ಇದಕ್ಕೆ ಅನುಗುಣವಾಗಿ ನಾವು ತೊಟ್ಟಿಗಳನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಹೌದು ಹೌದು. ಸಿಮೆಂಟ್ ಇಟ್ಟಿಗೆಗಳೆಲ್ಲ ಬರ್ತಾ ಇದಾವೆ. ಹೌದು ಹೌದು. ಅವನ್ನ ಬಳಸ್ಕೋಬಹುದಾ? ಹೌದು, ಖಂಡಿತವಾಗಿ. ಇಲ್ಲಿ ನಾವು 2 ವಿಧಾನದಲ್ಲಿ ನಾವು ತೊಟ್ಟಿಗಳನ್ನು ಮಾಡ್ಕೊಳ್ತೀವಿ. ಒಂದು, ಸ್ವಲ್ಪ ಹಣಕಾಸು ಆರ್ಥಿಕ ಸ್ಥಿತಿ ಸ್ವಲ್ಪ ಉತ್ತಮ ಇರತಕ್ಕಂತ ಕೆಲವು ರೈತರಿಗೆ ಈ ಸಿಮೆಂಟ್ ತೊಟ್ಟಿ, ಸಿಮೆಂಟ್ ಇಟ್ಟಿಗೆಗಳನ್ನ ಬಳಸ್ಕೊಂಡು ಸಿಮೆಂಟ್ ಅನ್ನ ಬಳಸ್ಕೊಂಡು ತೊಟ್ಟಿಗಳನ್ನ ನಿರ್ಮಾಣ ಮಾಡಲಿಕ್ಕೆ ನಾವು ಒಂದು ಸಲಹೆಯನ್ನು ಕೊಡ್ತೀವಿ. ಅಲ್ಲಿ ಅಗಲ ಬಂದ್ಬಿಟ್ಟು ಸುಮಾರು 4 ಅಡಿ ಅಗಲ. ಅಂದ್ರೆ ಎರಡೂ ಕಡೆಯಿಂದ ಅದನ್ನ ನಾವು ತೊಟ್ಟಿಯಲ್ಲಿ ಕೆಲಸ ಮಾಡೋಂಗಿರ್ಬೇಕು. ಎರಡೂ ಭಾಗದಲ್ಲಿ ಬಂದು ಕೈ ಹಾಕುವ ಅದನ್ನ ಕೆಲಸ ಮಾಡೋಗಿರ್ಬೇಕು. ಎತ್ತರ ಬಂದು ಸುಮಾರು 2 ಅಡಿ, ಅಗಲ ಬಂದು 4 ಅಡಿ, ಉದ್ದ ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಎಷ್ಟು ಜಾಗ, ಎಷ್ಟು ತ್ಯಾಜ್ಯ ವಸ್ತು ಸಿಗುತ್ತೆ, ಈ ರೀತಿಯಾಗಿ ಅವರು ಮಾಡ್ಕೊಳ್ಬೇಕು. ಸಿಮೆಂಟ್ ತೊಟ್ಟಿಯಲ್ಲಿ ಎರೆಗೊಬ್ಬರ ಉತ್ಪಾದನೆ ಮಾಡುವಾಗ ಒಂದು ಮುನ್ನೆಚ್ಚರಿಕೆ ಏನು ತಗೊಳ್ಬೇಕು ಅಂತಂದ್ರೆ, ಇರುವೆಗಳು ಸುಲಭವಾಗಿ ಒಳಗೆ ಹೋಗದ ಹಾಗೆ ಅದರ ಸುತ್ತ ಒಂದು ಚೌಕಟ್ಟನ್ನ ನಿರ್ಮಾಣ ಮಾಡ್ಕೊಂಡು ಅದರಲ್ಲಿ ನೀರು ನಿಲ್ಲುವ ಹಾಗೆ ನೋಡ್ಕೊಳ್ಬೇಕು. ಯಾಕಂದ್ರೆ ಈ ಮುಂಜಾಗ್ರತಾ ಕ್ರಮ ಚರ್ಚೆ ಮಾಡಬೇಕಾದ್ರೆ ನಾವು ನೈಸರ್ಗಿಕ ಶತ್ರುಗಳು ಕೆಲವು ಅಲ್ಲೂ ಕೂಡ ಅದು ಬರ್ತವೆ, ಅದರೂ ಕೂಡ ನಾವು ಸಾಕಷ್ಟು ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ಎರೆಹುಳುಗೆ ಇರುವೆಗಳು, ಗೊದ್ದಗಳು, ಇಲಿಗಳು, ಹೆಗ್ಗಣಗಳು, ಪಕ್ಷಿಗಳು, ಕೋತಿಗಳು, ಇವೆಲ್ಲವೂ ಕೂಡ ಇದಕ್ಕೆ ನೈಸರ್ಗಿಕವಾದ ಶತ್ರುಗಳು. ಅಂದ್ರೆ ಇವುಗಳನ್ನು ಆಹಾರವಾಗಿ ಬಳಸ್ಕೊಳ್ತಾವೆ, ಎರೆಹುಳುಗಳನ್ನ ತಿಂದು ಅದು ಬಳಸ್ಕೊಳ್ತವೆ. ಸೊ ಹಾಗಾಗಿ ಇರುವೆಗಳು ಅದರ ಹತ್ತಿರಕ್ಕೆ ಬರದ ಹಾಗೆ, ತೊಟ್ಟಿಯ ಒಳಗೆ ಹೋಗದ ಹಾಗೆ ಸುತ್ತನ್ನು ಕೂಡ ನಾವು ಒಂದು ಸಣ್ಣ ತೊಟ್ಟಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ ನೀರು ಹಾಕಿರ್ಬೇಕು, ಅದರಲ್ಲಿ ನೀರು ನಿಲ್ಲಿಸಿರ್ಬೇಕು. ಅದಕ್ಕೆ ಪ್ರತಿದಿನ ಇದನ್ನು ಗಮನಿಸಬೇಕು. ಎರಡನೇದು ಈ ಕೋತಿಗಳು, ಪಕ್ಷಿಗಳು, ಇಲಿಗಳು ಇದರೊಳಗೆ ತೊಟ್ಟಿಯ ಒಳಗೆ ಹೋಗದೇ ಇರೋ ಹಾಗೆ ಒಂದು ಕಬ್ಬಿಣದ ಒಂದು ಜಾಲರಿಯನ್ನ ಮುಚ್ಚೋ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಳ್ಬೇಕಾಗತ್ತೆ. ಇದು ಒಂದು ವಿಧಾನ. ಎರಡನೇದು ಇನ್ನೊಂದು ವಿಧಾನ, ನಮಗೆ ತೊಟ್ಟಿ ಮಾಡ್ಕೊಳ್ಳೋಕಷ್ಟು ನಮಗೆ ಕಷ್ಟ ಆಗ್ತಿದೆ ಅಂತಂದ್ರೆ, ಸಣ್ಣ ಪ್ರಮಾಣದ ರೈತರಿಗೆ, ಸಣ್ಣ ರೈತರಿಗೆ, ಮಧ್ಯಮ ರೈತರಿಗೆ, ಅಷ್ಟು ಖರ್ಚು ಮಾಡೋ ಅವಶ್ಯಕತೆಯೂ ಇಲ್ಲ. ಸ್ವಲ್ಪ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ ಪ್ರಾರಂಭ ದಿನಗಳಲ್ಲಿ ಕಷ್ಟ ಆಗುತ್ತೆ. ಇನ್ನೊಂದು ಮೆಥಡ್ ಅಂತಂದ್ರೆ ಗುಂಡಿ ಮಾಡಿಕೊಂಡು ಎರೆಗೊಬ್ಬರ ಉತ್ಪಾದನೆ ಮಾಡ್ತಕ್ಕಂಥ, ಅಂದ್ರೆ ಸ್ವಲ್ಪ ಎತ್ತರವಾದ ಸ್ಥಳದಲ್ಲೇ ಗುಂಡಿ ಮಾಡ್ಕೋಬೇಕು, ಮರದ ನೆರಳಿರಬೇಕು. ಅಲ್ಲೂ ಕೂಡ ಕೆಲವು ಮುಂಜಾಗ್ರತೆ ಹೋಗಬೇಕಾಗುತ್ತೆ, ಮರದ ನೆರಳಿರಬೇಕು, ಸ್ವಲ್ಪ ಎತ್ತರವಾದ ಜಾಗ, ನೀವು ಹೇಳಿದ ಎತ್ತರವಾದ ಜಾಗ ಇರಬೇಕು, ನೀರು ನಿಲ್ಲಬಾರ್ದು, ನೀರು ನಿಲ್ಲಬಾರ್ದು. ಸೊ ಅಲ್ಲೂ ಕೂಡ ಸುಮಾರು 4 ಅಡಿ ಅಗಲ, ಒಂದು 2 ಅಡಿಯಷ್ಟು ಆಳ, 1.5 2 ಅಡಿಯಷ್ಟು ಆಳ, ಅನುಕೂಲಕ್ಕೆ ತಕ್ಕನಾಗೆ ಉದ್ದ, ಈ ರೀತಿಯ ಗಾತ್ರದ ತೊಟ್ಟಿಗಳನ್ನು ಮಾಡಿಕೊಂಡು ಅಲ್ಲೂ ಕೂಡ ನಾವು ಏನು ಈ ತೊಟ್ಟಿಗಳಲ್ಲಿ ನಾವು ಏನೇನು ಕ್ರಮಗಳನ್ನು ನೋಡ್ತೀವಿ ಅಲ್ಲೂ ಕೂಡ ಅಷ್ಟೇ ಕ್ರಮಗಳನ್ನು ಮುಂಜಾಗ್ರತೆಯನ್ನು ನಾವು ವಹಿಸಿಕೊಳ್ಬೇಕು, ನೈಸರ್ಗಿಕ ಶತ್ರುಗಳಿಂದ ರಕ್ಷಿಸಬೇಕು, ರಕ್ಷಿಸಬೇಕಾಗತ್ತೆ. ಅದು ಸ್ವಲ್ಪ ಕಷ್ಟ, ಬಟ್ ಅದರಲ್ಲೂ ಕೂಡ ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಖ್ಯವಾಗಿ ಈ ಎರೆ ಗೊಬ್ಬರ ಏನು ನಾವು ಬೇರ್ಪಡಿಸ್ತೀವಲ್ಲ ಹಿಕ್ಕಿಗಳು, ಮತ್ತೆ ಅದರಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಅವುಗಳ ಕೋಶಗಳು ಕೂಡ ಮೊಟ್ಟೆಗಳು ಇರೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಇರ್ತೀವಿ. ಖಂಡಿತ. ಅದನ್ನ ಹೇಗೆ ಬೇರ್ಪಡಿಸ್ಕೊಳ್ಳೋದು ಅಂತೀರಿ? ಈ ಎರೆ ಗೊಬ್ಬರವನ್ನು ಬೇರ್ಪಡಿಸೋದನ್ನು ಕೂಡ ಅದು ಒಂದು ರೀತಿಯ ಕೌಶಲ್ಯ. ಅಲ್ಲಿ ಏನಂತಂದ್ರೆ, ನಾವು ಪ್ರಾರಂಭದಲ್ಲಿ ಇಕ್ಕೆಗಳನ್ನ ಗಮನಿಸಬೇಕು ಎರೆ ಗೊಬ್ಬರದ ತೊಟ್ಟಿಯಲ್ಲಿ ಅಂತ ಹೇಳಿದೆ. ಆ ಇಕ್ಕೆಗಳೆಲ್ಲವನ್ನು ಕೂಡ ಒಂದು ಕಡೆಗೆ ಸಂಗ್ರಹ ಮಾಡ್ಕೊಳ್ಬೇಕು. ಆ ಇಕ್ಕೆಗಳಲ್ಲಿ ಎರೆ ಗೊಬ್ಬರದ ಇಕ್ಕೆನೂ ಇರುತ್ತೆ, ಸಣ್ಣ ಮರಿಗಳು ಇರ್ತವೆ ಬಹುಶಃ, ಅಥವಾ ನಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಕೆಲವು, ಅಂದ್ರೆ ಸೂಕ್ಷ್ಮವಾಗಿ ನೋಡಿದ್ರೆ ಕಾಣಿಸುತ್ತೆ, ಒಂದು ಜೋಳದ ಬೀಜದ ಅಥವಾ ಒಂದು ಕೊತ್ತಂಬರಿ ಕಾಳಿನಷ್ಟು ಗಾತ್ರದ ಮೊಟ್ಟೆಗಳು ಕೂಡ ನಾವು ನೋಡಬಹುದು. ಆದ್ರೆ ಅದು ಆ ಎರೆ ಗೊಬ್ಬರದ ಒಂದು ಮಿಶ್ರಣದಲ್ಲಿ ಕಾಣಲಿಕ್ಕಿಲ್ಲ ಸುಲಭವಾಗಿ. ಸೊ ಇವೆಲ್ಲವನ್ನು ಕೂಡ ನಾವು ಬೇರ್ಪಡಿಸಬೇಕಾಗುತ್ತೆ, ಬಹಳ ಎಚ್ಚರಿಕೆಯಿಂದ ಈ ಕೆಲಸವನ್ನು ಮಾಡಬೇಕು. ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ, ಮೇಲ್ಪದರಲ್ಲಿರ್ತಕ್ಕಂಥ ಎರೆ ಗೊಬ್ಬರವನ್ನ ತೆಗೆದುಕೊಂಡು ಒಂದ್ ಕಡೆಗೆ ಗುಡ್ಡೆ ಹಾಕಬೇಕು. ಆ ಗುಡ್ಡೆಯಲ್ಲಿ ಅಲ್ಲಲ್ಲಿ ನಾವು ಸಗಣಿಯ ಉಂಡೆಗಳನ್ನ ಹುದುಗಿಸಿಡಬೇಕು. ಸಾಮಾನ್ಯವಾಗಿ ಎರೆಹುಳುಗಳು ನಿಶಾಚರಿಗಳು ಅಂತ ಹೇಳಿದೆ, ಅವು ಬೆಳಕಿನಿಂದ ಆದಷ್ಟು ಅದರ ಒಳಭಾಗಕ್ಕೆ ಹೋಗ್ತವೆ, ಅದರಲ್ಲೂ ತಂಪಿರ್ತಕ್ಕಂಥ ಸಗಣಿ ಉಂಡೆ ಅಂತ ಜಾಗಗಳು ಸಿಕ್ತು ಅಂತಂದ್ರೆ ಅಲ್ಲಿ ಸಾಕಷ್ಟು ಅಲ್ಲಿ ಕೇಂದ್ರೀಕೃತವಾಗಿರ್ತವೆ. ನಾವು ಗುಡ್ಡೆಯ ಮೇಲ್ಭಾಗದಿಂದ ಸ್ವಲ್ಪ ಸ್ವಲ್ಪ ಎರೆ ಗೊಬ್ಬರವನ್ನ ತಕ್ಕೊಂಡು, ಈ ಮರಳು ಸಾಣಿಸಂತ ಜಾಲರಿಗಳು ಇರ್ತವೆ, ಆ ಜಾಲರಿಯಲ್ಲಿ 2 mm ಗಾತ್ರ ಇರತಕ್ಕಂಥ ಜಾಲರಿಯಲ್ಲಿ ನಾವು ಇದನ್ನ ಸಾಣಿಸ್ಕೊಳ್ಬೇಕಾಗತ್ತೆ. ಜಾಲರಿಯ ಕೆಳಗೆ ನಮಗೆ ಸಂಗ್ರಹ ಆಗೋದಿಲ್ಲ ಎರೆ ಗೊಬ್ಬರ ಹಿಕ್ಕೆ, ಅದ್ರ ಮೇಲೆ ಸಂಗ್ರಹ ಆಗ್ತಕ್ಕಂಥದ್ದು ಅರೆ ಬರೆ ಕೊಳತಂತಹ ತ್ಯಾಜ್ಯ ವಸ್ತುಗಳು, ಸಣ್ಣ ಸಣ್ಣ ಮರಿಗಳು, ದೊಡ್ಡ ಹುಳುಗಳು ಸಿಗಬಹುದು, ಮೊಟ್ಟೆಗಳು ಖಂಡಿತ ಇರ್ತವೆ, ಆದ್ರೆ ಮೇಲ್ನೋಟಕ್ಕೆ ಕಾಣೋದಿಲ್ಲ. ಅವೆಲ್ಲವನ್ನು ಕೂಡ ನಾವು ಮರಳಿ ವಾಪಸ್ ನಮಗೆ ತೊಟ್ಟಿಗೆ ಹಾಕಬೇಕಾಗತ್ತೆ. ಅದಕ್ಕೇನೆ ನಾವು ಪ್ರಾರಂಭದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಹೇಳ್ತೀವಿ, ಆದಷ್ಟು ಕಲ್ಲು, ಗಾಜು, ಪ್ಲಾಸ್ಟಿಕ್ ಇಂತ ಇರಬಾರ್ದು ಅಂತಂದ್ರೆ ಕೊನೆಯ ಸಂದರ್ಭದಲ್ಲೂ ಕೂಡ ನಮಗೆ ಅದು ಸಾಕಷ್ಟು ಸಹಾಯಕ್ಕೆ ಬರುತ್ತೆ. ಮತ್ತೆ ಇನ್ನೊಂದೇನ್ ಕೇಳ್ತಾ ಇರ್ತೀವಿ ಎರೆ ಗೊಬ್ಬರ ತಯಾರಿಕೆಯಲ್ಲಿ ಅಂದ್ರೆ, ಇವಕ್ಕೆ ಒಂದ್ ಸಾರಿ ತ್ಯಾಜ್ಯ ವಸ್ತುಗಳೆಲ್ಲ ಜೀರ್ಣಿಸಿಕೊಂಡು ಮುಗಿದ ಮೇಲೆ ಮತ್ತೆ ಅವು ತ್ಯಾಜ್ಯ ವಸ್ತುವನ್ನು ಹುಡ್ಕೊಂಡು ಹೋಗ್ತವೆ ಅಂತ ಅಂದು, ಇದಕ್ಕೆ ಒಂದು ಜೋಡಿ ತೊಟ್ಟಿಯನ್ನು ಮಾಡ್ಕೋಬೇಕು ಅಂತ ಹೇಳ್ತಾರೆ, ನಿಜನೇ ಇದು? ಸಾಮಾನ್ಯವಾಗಿ ಮಣ್ಣಿನಲ್ಲಿ ಗುಂಡಿಗಳನ್ನು ಮಾಡ್ಕೊಂಡು ಮಾಡೋದು ಅಂತ ಹೇಳಿದ್ನಲ್ಲ, ಅಲ್ಲಿ ಇದನ್ನ ನಾವು ಕಾಣ್ತೀವಿ. ಅಲ್ಲಿ ಏನಾಗುತ್ತೆ, ನಾವು ಸರಿಯಾದ ರೀತಿಯಲ್ಲಿ ಅದರ ನೈಸರ್ಗಿಕ ಶತ್ರುವನ್ನ ನಿರ್ವಹಣೆ ಮಾಡದೆ ಹೋದ್ರೆ, ಅದಕ್ಕೆ ಬೇಕಾದಂತಹ ತ್ಯಾಜ್ಯ ವಸ್ತುಗಳನ್ನ ನಾವು ಪೂರೈಕೆ ಮಾಡದೆ ಹೋದ್ರೆ, ತೇವಾಂಶವನ್ನ ಕೊಡದೆ ಹೋದ್ರೆ, ಸಹಜವಾಗಿ ಅವು ಆ ತೊಟ್ಟಿಯಿಂದ ಅವು ಆಹಾರವನ್ನು ಹುಡುಕೊಂಡು ಬೇರೆ ಕಡೆ ಹೋಗ್ಬಿಡ್ತವೆ, ಸೂಕ್ತವಾದಂತಹ ವಾತಾವರಣ ಹುಡುಕೊಂಡು ನಾವು ಹೋಗ್ಬಿಡ್ತವೆ. ಆದ್ರೆ ಈ ಎರೆ ಗೊಬ್ಬರ ಜೋಡಿ ತೊಟ್ಟಿ ಅಂತ ನೀವೇನ್ ಹೇಳಿದ್ರಿ, ಅಲ್ಲಿ ನಮಗೇನಾಗುತ್ತೆ, ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಎರೆ ಗೊಬ್ಬರ ಉತ್ಪಾದನಾ ಘಟಕ ನಿಲ್ಲಬಾರದು. ವರ್ಷ ಪೂರ್ತಿ ಕೆಲಸ ಮಾಡಬೇಕು ಅಂತಂದ್ರೆ ಸಾಮಾನ್ಯವಾಗಿ 2 ತೊಟ್ಟಿಗಳನ್ನು ಇಟ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀವಿ. ಒಂದು ತೊಟ್ಟಿಯಲ್ಲಿ ಎರೆ ಗೊಬ್ಬರದ ಒಂದು ಉತ್ಪಾದನಾ ಪ್ರಕ್ರಿಯೆ ನಡೀತಾ ಇದ್ರೆ, ಇನ್ನೊಂದು ತೊಟ್ಟಿಯಲ್ಲಿ ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಮಾಡ್ಕೊಳ್ಬೇಕಾಗಿ, ತ್ಯಾಜ್ಯ ವಸ್ತುಗಳನ್ನ ತಯಾರು ಮಾಡ್ಕೋಬೇಕು. ತಯಾರಿ ಅಂತಂದ್ರೆ ಭಾಗಶಃ ಕೊಳಿತಿರ್ತಕ್ಕಂತಹ ವಸ್ತುಗಳು ಬೇಕು ಅಂತ ನಾನು ಏನ್ ಹೇಳಿದೆ, ಅದಕ್ಕೆ ಮುಂಚೆ ತಯಾರಿ ಮಾಡ್ಕೋ. ತೊಟ್ಟಿ ಒಂದರಲ್ಲಿ ನಮಗೆ ಉದಾಹರಣೆಗೆ 2 ತೊಟ್ಟಿ ಇದೆ ಅಂತಂದ್ರೆ, ಮೊದಲನೇ ತೊಟ್ಟಿಯಲ್ಲಿ ನಮಗೆ ಎರೆ ಗೊಬ್ಬರ ಉತ್ಪಾದನೆ ನಡೀತಾ ಇದೆ ಅಂತಂದ್ರೆ, ಇನ್ನೊಂದು ತೊಟ್ಟಿಯಲ್ಲಿ ಅದರ ಸಂಗ್ರಹ ಆಗ್ತಾ ಇರಬೇಕು, ಇನ್ನೊಂದು ಸಾವಯವ ವಸ್ತುಗಳನ್ನ ಸಂಗ್ರಹ ಮಾಡಬೇಕು, ಅದು ಭಾಗಶಃ ಕೊಳಿಲಿಕ್ಕೆ ನಾವು ತಯಾರಿ ಮಾಡ್ಕೊಳ್ಬೇಕು. ಈ ತೊಟ್ಟಿ ಖಾಲಿ ಆಗ್ತಾ ಇದೆ ಅಂದಾಗ ಅಲ್ಲಿಂದ ಹುಳುಗಳನ್ನು ತೆಗೆದುಬಿಟ್ಟು 2ನೇ ತೊಟ್ಟಿಗೆ ಹಾಕೋದು, ಮೊದಲನೇ ತೊಟ್ಟಿ ಖಾಲಿ ಆಗುತ್ತೆ, 2ನೇ ತೊಟ್ಟಿಯಲ್ಲಿ ಉತ್ಪಾದನೆ ನಡೀತಾ ಇರುತ್ತೆ, ಮೊದಲನೇ ತೊಟ್ಟಿಯನ್ನು ಮತ್ತೆ ನಾವು ತುಂಬಿಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಈಗ ಏನಾಗುತ್ತೆ, ವರ್ಷ ಪೂರ್ತಿ ನಮಗೆ ಎಲ್ಲೂ ಕೂಡ ನಮಗೆ ಎರೆಹುಳುಗಳು ಅನುಪಯುಕ್ತ ಅಥವಾ ನಾವು ನಿತ್ತೋಯ್ತು ಅಂತ ನಮ್ಗೆ ಆಗೋದಿಲ್ಲ ನಮಗೆ. ಹಂಗಾಗಿ ಜೋಡಿ ತೊಟ್ಟಿಗಳು ಬೇಕಾಗಿದೆ. ಇನ್ನೊಂದು ಈ ಎರೆಹುಳುಗಳ ಒಂದು ಮುಖ್ಯವಾದ ಉತ್ಪನ್ನ ಅಂದ್ರೆ ಎರೆ ಜಲ ಅಂತ. ಎರೆ ಜಲ, ಈ ಎರೆ ಜಲವನ್ನ ಹೇಗೆ ನಾವು ಉತ್ಪಾದನೆ ಮಾಡ್ಕೋಬೇಕಾಗತ್ತೆ, ಇದನ್ನ ಹೇಗೆ ಬಳಸಬೇಕಾಗತ್ತೆ ಅಂತ? ಎರೆ ಜಲ ಅಂತಂದ್ರೆ ಎರೆಹುಳುವಿನ ದೇಹ ಮತ್ತೆ ಹಿಕ್ಕೆಯನ್ನ ತೊಳೆದಾಗ ದೊರಕತಕ್ಕಂಥ ನೀರನ್ನ ನಾವು ಎರೆ ಜಲ ಅಂತೇಳಿ ನಾವು ಕರಿತೀವಿ. ಈ ಎರೆ ಜಲದಲ್ಲಿ ಸಾಕಷ್ಟು ಸಸ್ಯ ಪ್ರಚೋದಕಗಳು ನಮಗೆ ಸಿಗ್ತವೆ. ನಮಗೆ ಇಲ್ಲಿ ಎರೆ ಹುಳುಗನ ಇಕ್ಕೆಯಲ್ಲೂ ಕೂಡ ಸಾಕಷ್ಟು ಸಸ್ಯ ಪ್ರಚೋದಕಗಳು ಇರ್ತವೆ ಅಂತ ನಾನು ಹೇಳಿದೆ. ಇಲ್ಲೂ ಇರ್ತವೆ, ಇದ್ರಲ್ಲೂ ಇರುತ್ತೆ ಸಹಜವಾಗಿ, ಎರೆ ಜಲದಲ್ಲೂ ಇದ್ದೇ ಇರುತ್ತೆ ಸಹಜವಾಗಿ. ಯಾಕೆಂದ್ರೆ ಅದನ್ನು ತೊಳೆದಂತಹ ನೀರಿದು, ಎರೆ ಹುಳುವಿನ ಹೊರಮೈಯನ್ನ ತೊಳೆದಂತಹ ನೀರು, ಇಕ್ಕೆಯನ್ನ ತೊಳೆದಂತಹ ನೀರು. ಆ ನೀರನ್ನ ನಾವು ಒಂದು ಕಡೆ ಸಂಗ್ರಹ ಮಾಡ್ಕೊಳ್ಳೋದಾದ್ರೆ ಅದರಲ್ಲೂ ಕೂಡ ಸಾಕಷ್ಟು ನಮಗೆ ಪೋಷಕಾಂಶಗಳು ಮತ್ತು ಸಸ್ಯ ಪ್ರಚೋದಕಗಳು ನಮಗೆ ಸಿಗ್ತವೆ. ಅಂದ್ರೆ ಎರೆ ಹುಳುಗಳಿಗೆ ನಾವು ಸ್ನಾನ ಮಾಡಿಸ್ಬೇಕು, ಒಂದು ರೀತಿ ಸ್ನಾನ ಮಾಡಿಸಿದಾಗೆ ಸಂಬಂಧಿಸಿದಾಗೆ ಏನ್ ಮಾಡಬೇಕು, ಎರೆಹುಳುಗಳನ್ನು ಒಂದಿಷ್ಟು ಉಗುರು ಬೆಚ್ಚಗಿನ ನೀರಿನಲ್ಲಿ ಕೆಲವು ಕ್ಷಣಗಳ ಕಾಲ ಅದ್ದಿ ತೆಗಿಬೇಕು. ಅದರ ಮೇಲೆ ಇರ್ತಕ್ಕಂಥ ಒಂದು ರೀತಿಯ ಎಣ್ಣೆ ಗಿಡ್ಡಿನಂತ ಅಂಶ ಆ ನೀರಲ್ಲಿ ಬರುತ್ತೆ. ಸೊ ಅದನ್ನ ನಾವು ನೀಟಾಗಿ ಸೋಸ್ಕೊಂಡು ಅದನ್ನ ನಾವು ಬೆಳೆಗಳಿಗೆ ನಾವು ಸಿಂಪರಣೆ ಮಾಡಬಹುದು. ಇದು ಒಂದು ವಿಧಾನ. ಇನ್ನೊಂದು ವಿಧಾನ, ಒಂದು ಸುಮಾರು ಒಂದು 200 ಲೀಟರ್ನಷ್ಟು ಗಾತ್ರ ಇರತಕ್ಕಂಥ ನದು ನಲ್ಲಿಯನ್ನ ತಳಭಾಗದಲ್ಲಿ ಜೋಡಿಸಿರ್ತಕ್ಕಂಥ ಒಂದು ಡ್ರಮ್ ತಗೊಳ್ಬೇಕು. ಸೊ ಆ ಡ್ರಮ್ ಅಲ್ಲಿ ನಾವು ತಳಭಾಗದಲ್ಲಿ ಸ್ವಲ್ಪ ದಪ್ಪ ಜಲ್ಲಿಕಲ್ಲುಗಳನ್ನ, ಅದರ ಮೇಲೆ ಇನ್ನು ಸ್ವಲ್ಪ ಸಣ್ಣ ಗಾತ್ರದ ಜಲ್ಲಿಕಲ್ಲುಗಳನ್ನ, ಅದರ ಮೇಲೆ ಮರಳನ್ನ, ಅದರ ಮೇಲೆ ಭಾಗತಃ ಒಂದು ಕೊಳತಂತಹ ಸಾವಯವ ವಸ್ತುಗಳನ್ನ, ಮತ್ತು ಕೊನೆಯ ಪದರವಾಗಿ ಎರೆ ಗೊಬ್ಬರವನ್ನ ಮತ್ತು ಸಾಕಷ್ಟು ಎರೆಹುಳುಗಳನ್ನ, ಅದರ ಮೇಲ್ಗಡೆ ಇನ್ನೊಂದು ಪದರ ಅಂತಂದ್ರೆ ತೆರೆಗೆಲೆಗಳನ್ನ, ಅಂದ್ರೆ ಅದನ್ನ ಮುಚ್ಚಲಿಕ್ಕೆ. ಸೊ ಈ ರೀತಿ ಜೋಡಿಸಿದಂತಹ ಒಂದು ಡ್ರಮ್ ನ ನಾವು ತಯಾರು ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡಂತ ಈ ಒಂದು ಡ್ರಮ್ಗೆ ನಾವು ಪ್ರತಿದಿನ ಸುಮಾರು 10-15 ಲೀಟರ್ ನೀರು ಹನಿ ಹನಿಯಾಗಿ ಡ್ರಮ್ ನೊಳಗೆ ಹೋಗಾಗ ವ್ಯವಸ್ಥೆ ಮಾಡ್ಕೊಳ್ಬೇಕು. ಅದಕ್ಕೆ ಅನುಗುಣವಾಗಿ ಡ್ರಮ್ಮಿನ ತಳಭಾಗದಲ್ಲಿ ನಾವು ಜೋಡಿಸಿರ್ತಕ್ಕಂಥ ಒಂದು ಕೊಳವೆ ಮೂಲಕ ಹನಿ ಹನಿಯಾಗಿ ಎರೆ ಜಲ ಹೊರಗೆ ಬರುತ್ತೆ. ಅದನ್ನ ಸಂಗ್ರಹ ಮಾಡಿಕೊಂಡು ಅದನ್ನ ನಾವು ರಸಾವರಿ ಮಾಡೋದಾದ್ರೆ ಅದನ್ನ ನಾವು ರಸಾವರಿ ನೀರಲ್ಲಿ ಕೂಡ ನಾವು ಬಳಸಬಹುದು. ಅಂದ್ರೆ ಹನಿ ನೀರಾವರಿ ಜೊತೆಯಲ್ಲಿ ಬಳಸಬಹುದು, ಹಾಯಿ ನೀರಾವರಿ ಜೊತೆಯಲ್ಲಿ ಬಳಸಬಹುದು. ಅದನ್ನು ಕೂಡ ನಾವು ಬೆಳೆಗಳಿಗೆ ಸಿಂಪಡಣೆ ಮಾಡೋದ್ರ ಮೂಲಕ ಸಾಕಷ್ಟು ಪ್ರಯೋಜನವನ್ನ ಪಡ್ಕೊಳ್ಬಹುದು. ಸೊ ಇದು ಎರೆ ಜಲ ಮತ್ತೆ ಅದನ್ನ ಹೇಗೆ ಬಳಸಬೇಕು ಅಂತಕ್ಕಂಥ ಒಂದು ಮಾಹಿತಿ. ಇನ್ನು ಮುಖ್ಯವಾಗಿ ಎರೆ ಗೊಬ್ಬರ ಸಾಕಷ್ಟು ಒಂದು ಮೌಲ್ಯ ಇರುವಂತ ಸಾವಯವ ಗೊಬ್ಬರ ಅಂತ ಹೇಳ್ಬೋದು. ಈ ಎರೆ ಗೊಬ್ಬರ ತಯಾರು ಮಾಡಿಕೊಂಡು ನಾವು ಮಾರಾಟ ಮಾಡೋದ್ರಿಂದ ನಮ್ಮ ಜೀವನ ನಿರ್ವಹಣೆ ಮಾಡ್ಕೋಬಹುದೇ, ಇದರಿಂದ ಲಾಭ ಗಳಿಸಬಹುದೇ? ಇದು ಬಹಳಷ್ಟು ರೈತರು ಕೇಳ್ತಕ್ಕಂಥ ಒಂದು ಪ್ರಶ್ನೆ. ಕೆಲವು ನವೋದ್ಯಮ ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥ ಕೆಲವು ಯುವಕರು ಬಂದು ಕೇಳ್ತಕ್ಕಂಥ ಒಂದು ಪ್ರಶ್ನೆ. ಯಾಕಂದ್ರೆ ಎರೆ ಗೊಬ್ಬರ ಮತ್ತೆ ಎರೆ ಜಲಕ್ಕೆ ಸಾಕಷ್ಟು ಬೇಡಿಕೆ ಇದೆ. ಅವ್ರು ಕೇಳ್ತಕ್ಕಂಥದ್ದು ಏನಂತಂದ್ರೆ, ನಾವು ಎರೆ ಗೊಬ್ಬರವನ್ನ ಒಂದು ಬಿಸ್ನೆಸ್ ತರ ಸ್ಟಾರ್ಟ್ ಮಾಡಬಹುದಾ? ಅದನ್ನ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಕೆಲವು ಸಂದರ್ಭಗಳಿವೆ. ಅಂತ ಸಂದರ್ಭದಲ್ಲಿ ಮಾತ್ರ ಇದನ್ನ ಒಂದು ಉದ್ಯಮವಾಗಿ ಅಥವಾ ಒಂದು ಉಪಕಸುಬಾಗಿ ತಗೊಳ್ಬೇಕು, ಸ್ವಯಂ ಉದ್ಯೋಗವಾಗಿ ಮಾಡಬಹುದಾಗುತ್ತೆ ಕೆಲವು ಸಂದರ್ಭಗಳಲ್ಲಿ ಮಾತ್ರ. ಉದಾಹರಣೆಗೆ ಒಬ್ಬ ರೈತ ಹೈನುಗಾರಿಕೆಯನ್ನೇ ಮುಖ್ಯ ಕಸುಬಾಗಿ ಮಾಡ್ಕೊಂಡಿರ್ತಾರೆ. ಹೈನುಗಾರಿಕೆ ಮಾಡ್ಕೊಂಡಾಗ ಸಹಜವಾಗಿ ಅವರು ಮೇವಿನ ಬೆಳೆಗಳನ್ನು ಬೆಳೀತಾ ಇರ್ತಾರೆ. ಅಲ್ಲಿ ಬಂದಂತಹ ತ್ಯಾಜ್ಯ ವಸ್ತುಗಳು, ಗಂಜಲ ಇರಬಹುದು, ಸಗಣಿ ಇರಬಹುದು, ಅವರು ಎಷ್ಟನ್ನ ಬಳಸ್ಕೊಳ್ಬಹುದು ಅಷ್ಟನ್ನ ಬಳಸಿ ಯಥೇಚ್ಛವಾಗಿ ಉಳಿದಂತಹದನ್ನ ಅಂತಹ ರೈತರು ಮಾತ್ರ ಎರೆ ಗೊಬ್ಬರ ಉತ್ಪಾದನೆ ಮಾಡಿ ಮಾರಾಟ ಮಾಡಿ ಸ್ವಲ್ಪ ಮಟ್ಟಿಗಿನ ಲಾಭವನ್ನು ಆದಾಯ ಪಡೆಯಬಹುದು. ಆದ್ರೆ ಈ ರೈತರು ಎರೆ ಗೊಬ್ಬರವನ್ನ ಉತ್ಪಾದನೆ ಮಾಡಿ ಅದು ಇರೋದು ಪ್ರಕೃತಿ ನಿಯಮ, ವಾಪಸ್ ಮರಳಿ ಮಣ್ಣಿಗೆ ಬಳಸ್ಕೋಬೇಕು ಅನ್ನೋದು ಕಲ್ಪನೆ, ನಮ್ಮ ಒಂದು ಪ್ರಕೃತಿ ನಿಯಮ. ನೀವು ಏನಾದರೂ ಅದನ್ನ ಮಾರಾಟ ಮಾಡಕ್ಕೆ ಅಂತ ಪ್ರಯತ್ನ ಮಾಡೋದಾದ್ರೆ ನಿಧಾನವಾಗಿ ನಿಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶವನ್ನ ನೀವು ಮಾರಾಟ ಮಾಡ್ತಾ ಇದ್ದೀರಿ ಅಂತ ಅದರ ಅರ್ಥ. ಹಾಗಾಗಿ ವೈಯಕ್ತಿಕ ನನ್ನ ಸಲಹೆ, ರೈತರು ಎರೆ ಗೊಬ್ಬರವನ್ನ ಉತ್ಪಾದನೆ ಮಾಡುವುದು ಮತ್ತು ಅದನ್ನ ಅವರ ಜಮೀನಿಗೆ ಬಳಸೋದು ಇದು ಆಗಬೇಕು ಹೊರತು ಇದನ್ನ ಇನ್ನೊಬ್ಬರಿಗೆ ಮಾರಾಟ ಮಾಡ್ತೀನಿ ಅಂತಂದ್ರೆ ಬಹುಶಃ ನಿಧಾನವಾಗಿ ನೀವು ಸುಸ್ಥಿರತೆಯಿಂದ ಹೊರಗೆ ಹೋಗ್ತಿದ್ದೀರಿ ಅಂತ ಅರ್ಥ. ಅಂದ್ರೆ ನಮ್ಮ ಜಮೀನಿನಲ್ಲಿ ಉತ್ಪಾದನೆ ಆದಂತಹ ತ್ಯಾಜ್ಯ ವಸ್ತುಗಳು ನಮ್ಮ ಜಮೀನಿಗೆ ಸೇರ್ಬೇಕು ಅನ್ನೋದು ನಮ್ಮ ಪರಂಪರಾಗತ ಕೃಷಿಯ ಮುಖ್ಯ ತತ್ವ. ಹೌದು. ನೀವೇನಾದ್ರೂ ಎರೆ ಗೊಬ್ಬರವನ್ನು ಮಾರಾಟ ಮಾಡ್ತಿದೀವಿ ಅಂತಂದ್ರೆ ನೀವು ನಿಮ್ಮ ಮಣ್ಣಿನಲ್ಲಿರ್ತಕ್ಕಂಥ ನಿಮ್ಮ ಜಮೀನಿನಲ್ಲಿರ್ತಕ್ಕಂಥ ಪೋಷಕಾಂಶವನ್ನೇ ನೀವು ಮಾರಾಟ ಮಾಡಿದಾಗಲ್ವೇ? ಸೊ ಇದರಿಂದ ನೀವು ಸುಸ್ಥಿರತೆ ಸಾಧಿಸ್ಲಿಕ್ಕೆ ಕಷ್ಟ ಆಗೋದಿಲ್ವೇ? ಸೊ ಈ ಕಾರಣಕ್ಕಾಗಿ ಆದಷ್ಟು ನಿಮ್ಮ ಜಮೀನಿಗೇನೆ, ರೈತರು ತಮ್ಮ ಜಮೀನಿಗೇನೆ ಬಳಸ್ಕೊಳ್ಳೋದೇ ಒಳ್ಳೇದು ಸೂಕ್ತ ಅಂತ ನನ್ನ ಒಂದು ಭಾವನೆ. ಇನ್ನ ಎರೆ ಗೊಬ್ಬರವನ್ನ ಬಳಸುವಂತ ಕ್ರಮ ಹೇಗೆ ಅಂತೀರಾ ಡಾಕ್ಟರ್ ಪವನ್ ಅವರೇ? ಇಲ್ಲಿ ಎರೆ ಗೊಬ್ಬರ ಬಳಸೋದ್ರಲ್ಲಿ ಏನಂತ ವಿಶೇಷ ಕ್ರಮಗಳು ಅಂತ ಬಹುಶಃ ಏನು ಇಲ್ಲ. ಯಾಕಂತಂದ್ರೆ ಇದು ಕೂಡ ಒಂದು ಸಾವಯವ ಗೊಬ್ಬರ. ಇದರಲ್ಲಿ ನಾವು ಬಳಸ್ತಕ್ಕಂತ ಸಾವಯವ ವಸ್ತುಗಳನ್ನ, ಕಚ್ಚಾ ವಸ್ತುಗಳನ್ನ ಏನು ಬಳಸಿರ್ತೀವಿ ಅದರ ಆಧಾರದ ಮೇಲೆ ಅದರ ಗೊಬ್ಬರದಲ್ಲಿರ್ತಕ್ಕಂಥ ಪೋಷಕಾಂಶಗಳು ನಿರ್ಣಯ ಆಗುತ್ತೆ. ಸಾಮಾನ್ಯವಾಗಿ ಸುಮಾರು 1% ಸಾರಜನಕವನ್ನ ನಾವು ಅದರಲ್ಲಿ ನಿರೀಕ್ಷೆ ಮಾಡಬಹುದು ಎರೆ ಗೊಬ್ಬರದಲ್ಲಿ. ಈ 1% ಎರೆ ಗೊಬ್ಬರ ಇದೆ ಅಂತಂದ್ರೆ ನಾವು ಬೆಳೆಗಳಿಗೆ ಎಷ್ಟು ಗೊಬ್ಬರವನ್ನ ನಾವು ಶಿಫಾರಸು ಮಾಡಿರ್ತೀವಿ, ಸಾವಯವ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರ, ಅದಕ್ಕೆ ಪರ್ಯಾಯವಾಗಿ ಬೇರೆ ಏನು ಕಾಂಪೋಸ್ಟ್ ಗೊಬ್ಬರ ಇರಬಹುದು, ಕೊಟ್ಟಿಗೆ ಗೊಬ್ಬರ ಇರಬಹುದು, ಅದೇ ರೀತಿಯಾಗಿ 1% ಲೆಕ್ಕ ಮಾಡೋದಾದ್ರೆ ನಾವು ಎಷ್ಟು ನಾವು ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡಬಹುದು, ನಾವು ಎಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಕಡಿಮೆ ಮಾಡಬಹುದು ಅನ್ನೋ ರೀತಿಯಲ್ಲಿ ನೇರವಾಗಿ ಇದನ್ನ ಎರೆ ಗೊಬ್ಬರವನ್ನು ನೇರವಾಗಿ ಮಣ್ಣಿಗೆ ಹಾಕೋದ್ರ ಮೂಲಕ ನಾವು ಬಳಸಬಹುದು. ಎರೆ ಗೊಬ್ಬರ ತಯಾರಿಕೆ ಮತ್ತು ಬಳಕೆ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಎಸ್ ಪವನ್ ಅವರೊಂದಿಗಿನ ಸಂದರ್ಶನ ಇದುವರೆಗೆ ಪ್ರಸಾರವಾಯಿತು. ಕೃಷಿರಂಗ ಕಾರ್ಯಕ್ರಮ ಇದರೊಂದಿಗೆ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೆಲವೇ ಕ್ಷಣಗಳಲ್ಲಿ ಆರಂಭ. ಆಕಾಶವಾಣಿ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದರ್ಭದಲ್ಲಿ ಕಚ್ನ ಧೋರ್ಡೋದಲ್ಲಿ ಮಹಿಳಾ ಸಂತರ ಶಿಬಿರದಲ್ಲಿ ಆಯೋಜನೆಗೊಂಡಿರುವ ಸಮ್ಮೇಳನ ಉದ್ದೇಶಿಸಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಲಿದ್ದಾರೆ. ಈ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇದೀಗ ಮೂಡಿಬರುವುದು ನಿರೀಕ್ಷಿಸಿ. ನಮಸ್ಕಾರ. ಕುಚ್ ಹಿ ಸಮಯ ಬಾದ್ ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಮಹಿಳಾ ದಿವಸ್ ಕೆ ಅವಸರ ಪರ್ ಏಕ್ ಸಂಗೋಷ್ಠಿ ಕೋ ಸಂಬೋಧಿತ್ ಕರೆಂಗೆ. ಯೇ ಸಂಗೋಷ್ಠಿ ಗುಜರಾತ್ ಕೆ ಕಚ್ ಮೇ ಢೋರ್ಡೋ ಗಾಂವ್ ಮೇ ಕಿಯಾ ಜಾ ರಹಾ ಹೈ ಇಸ್ಕಾ ಆಯೋಜನ್ ಔರ್ ಆಜ್ ಸುಬಹ ಪ್ರಧಾನಮಂತ್ರಿ ಮಾನ್ಯ ಶ್ರೀ ನರೇಂದ್ರ ಮೋದಿ ಜೀ ನೇ ಮಹಿಳಾ ಸಶಕ್ತೀಕರಣ ಪರ್ ಜೋರ್ ದೇತೆ ಹುಯೆ ಏಕ್ ಟ್ವೀಟ್ ಭೀ ಕಿಯಾ ಔರ್ ಉನ್ಹೋನೆ ಕಹಾ ಕಿ ಐ ಸಲ್ಯೂಟ್ ಆ ನಾರಿ ಶಕ್ತಿ ಆಂಡ್ ದೇರ್ ಅಕಾಂಪ್ಲಿಶ್ಮೆಂಟ್ಸ್ ಇನ್ ಡೈವರ್ಸ್ ಫೀಲ್ಡ್ಸ್. ಆಜ್ ಅಂತಾರಾಷ್ಟ್ರೀಯ ಮಹಿಳಾ ದಿವಸ್ ಹೈ ಔರ್ ಇಸ್ ಅವಸರ ಪರ್ ಬಹುತ್ ಸಾರೆ ಆಯೋಜನ್ ಕಿಯೆ ಗಯೆ ಹೈ. ಮಹಿಳಾ ದಿವಸ್ ಕಾ ಆಯೋಜನ್ ಸಬ್ಸೆ ಪಹಲೆ ಸನ್ 1908 ಮೇ ನ್ಯೂಯಾರ್ಕ್ ಮೇ ಕಿಯಾ ಗಯಾ ಥಾ ಜಬ್ ಕರೀಬ್ 15,000 ಮಹಿಳಾಯೆ ವಹಾಂ ಪರ್ ಪ್ರದರ್ಶನ್ ಪರ್ ಆಯಿ ಥೀ ಕ್ಯೂಂಕಿ ವೇ ಅಚ್ಛೆ ವೇತನ್ ಕಮ್ ಕಾರ್ಯ ಔರ್ ವೋಟಿಂಗ್ ರೈಟ್ಸ್ ಕಿ ಮಾಂಗ್ ಕರ್ ರಹಿ ಥಿ ಔರ್ ಯೇ ಪಹಲಿ ಬಾರ್ ಸನ್ 1908 ಮೇ ನ್ಯೂಯಾರ್ಕ್ ಶಹರ್ ಮೇ ಹುವಾ ಥಾ. ಉಸ್ಕೆ ಬಾದ್ ಸನ್ 1910 ಮೇ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ವರ್ಕಿಂಗ್ ವಿಮೆನ್ ಕಾ ಆಯೋಜನ್ ಕಿಯಾ ಗಯಾ ಥಾ ಕೋಪನ್ ಹೆಗನ್ ಮೇ ಔರ್ ಕ್ಲೇರಾ ಜೆಟ್ಕಿನ್ ಜೋ ಕಿ ಏಕ್ ವಿಮೆನ್ಸ್ ರೈಟ್ಸ್ ಆಡ್ವೊಕೇಟ್ ಥಿ ಉನ್ಹೋನೆ ಯೇ ಪ್ರಸ್ತಾವ ದಿಯಾ ಥಾ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ವರ್ಕಿಂಗ್ ವಿಮೆನ್ ಮೇ ಕಿ ಅಂತಾರಾಷ್ಟ್ರೀಯ ಮಹಿಳಾ ದಿವಸ್ ಮನಾಯಾ ಜಾಯ್ ಔರ್ ಸನ್ 1911 ಸೇ ಯೇ ಆಯೋಜನ್ ಹರ್ ವರ್ಷ ಕಿಯಾ ಜಾತಾ ಹೈ. ಸಬ್ಸೆ ಪಹಲೆ ಅಂತಾರಾಷ್ಟ್ರೀಯ ಮಹಿಳಾ ದಿವಸ್ ಕಾ ಆಯೋಜನ್ ಜೆಸೆ ಕಿ ಮೇನೆ ಬತಾಯಾ 1908 ಮೇ ನ್ಯೂಯಾರ್ಕ್ ಮೇ ಹುವಾ ಔರ್ ಉಸ್ಕೆ ಬಾದ್ 1911 ಮೇ ಯೇ ಆಸ್ಟ್ರಿಯಾ ಡೆನ್ಮಾರ್ಕ್ ಜರ್ಮನಿ ಔರ್ ಸ್ವಿಟ್ಜರ್ಲೆಂಡ್ ಮೇ ಹುವಾ ಔರ್ ಯುನೈಟೆಡ್ ನೇಷನ್ಸ್ ನೇ ಭೀ 1975 ಮೇ ಅಂತಾರಾಷ್ಟ್ರೀಯ ಮಹಿಳಾ ದಿವಸ್ ಕೋ ಮಾನ್ಯತಾ ದೇತೆ ಹುಯೆ 8 ಮಾರ್ಚ್ ಕೋ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಘೋಷಿತ್ ಕಿಯಾ ಔರ್ ತಬ್ ಸೇ ಲೇಕರ್ ಕೆ ಆಜ್ ತಕ್ ಅಂತಾರಾಷ್ಟ್ರೀಯ